रक्तदान महादान, आपका एक यूनिट ब्लड 3 जिंदगियां बचा सकता है। आइए हम रक्तदान करें और इस महान कार्य में अपनी भागीदारी सुनिश्चित करें। रक्तदान सेवाएं स्वास्थ्य सेवा महानिदेशालय, स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। वीडियो लाइक ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು! ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹರ್ ಉಡಾನ್ ಸೆ ಪಹಲೆ ಏಕ್ ಫೈಸಲಾ ಹೋತಾ ಹೈ, ಹರ್ ಫೈಸಲೆ ಸೆ ಪಹಲೆ ಏಕ್ ಸವಾಲ್, ಕ್ಯಾ ಮೈ ತಯಾರ್ ಹೂ? ಅಗರ್ ಜವಾಬ್ ಹೈ ಹಾಂ, ತೋ ಭಾರತೀಯ ವಾಯುಸೇನಾ ಆಪ್ಕಾ ಇಂತಜಾರ್ ಕರ್ ರಹಿ ಹೈ. AFCAT 1 of 2026 ಕೆ ಆವೇದನ 10 ನವೆಂಬರ್ ಸೆ 9 ದಿಸೆಂಬರ್ ತಕ್ ಖುಲೆ ಹೈ. ಅಧಿಕ ಜಾನ್ಕಾರಿ ಕೆ ಲಿಯೇ ವಿಸಿಟ್ ಕರೇ careerairforce.gov.in ಯಾ AFCAT.edcil.co.in ಪರ್. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರೆ ಹಿಡಿಸ್ತಾರೆ. ರಿಮೋನ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ, ನಿನ್ನ ದೂದಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಮ್ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಚೇಳು ಕಡಿತ. ಭಾಗವಹಿಸುವ ವೈದ್ಯರು ಡಾ ಹನುಮೇಶ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ರೋಗ ನಿದಾನ ಪ್ರಯೋಗಾಲಯ ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ ಮಕ್ಕಳ ರೋಗ ವಿಭಾಗ ಸ್ತ್ರೀ ರೋಗ ವಿಭಾಗ ಚರ್ಮ ರೋಗ ವಿಭಾಗ ಮನೋರೋಗ ವಿಭಾಗ ಕಿವಿ ಮೂಗು ಗಂಟಲು ರೋಗ ವಿಭಾಗ ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗ ಇವತ್ತಿನ ವಿಷಯ ಚೇಳು ಕಡಿತ. ಈ ವಿಷಯ ಕುರಿತು ತಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಡಾಕ್ಟರ್ ಹನುಮೇಶ್ ಎಚ್ ವಿ ಅವರು ಬಂದಿದ್ದಾರೆ ಸ್ಟುಡಿಯೋಕ್ಕೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಶ್ರೋತೃಗಳೇ, ಫಸ್ಟು ಡಾಕ್ಟರ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಡಾಕ್ಟರ್ ಹನುಮೇಶ್ ಎಚ್ ವಿ ಅವರು ಮೂಲತಃ ರಾಯಚೂರಿನವರು. ತಮ್ಮ MBBS ಪದವಿಯನ್ನು 2018 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೀದರ್ ವೈದ್ಯಕೀಯ ಕಾಲೇಜಿನಿಂದ ಹಾಗೂ MD ಸ್ನಾತಕೋತ್ತರ ಪದವಿಯನ್ನು MS ರಾಮಯ್ಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 2023 ಪಡೆದುಕೊಂಡರು. 2023 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವೈದ್ಯಕೀಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಹನುಮೇಶ್ ಎಚ್ ವಿ ಅವರು ಈಗ ಚೇಳು ಕಡಿತ ವಿಷಯ ಕುರಿತು ಅನೇಕ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ನಾವೆಲ್ಲರೂ ಕೇಳೋಣ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಷಯ ಚೇಳು ಕಡಿತ. ಸೊ ಚೇಳು ಕಡಿತ ಒಂದು ಲೈಫ್ ಥ್ರೆಟ್ನಿಂಗ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳ್ತಕ್ಕದ್ದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಜಾಸ್ತಿಯಾಗಿ ನೋಡ್ಪಡ್ತೀವಿ. ಸೊ ಜೀವಕ್ಕೆ ಅಪಾಯಕಾರಿ ಕಾಲಮಿತಿ ಇರುವ ಒಂದು ವೈದ್ಯಕೀಯ ತುರ್ತುಸ್ಥಿತಿ ಇದು. ಸೊ ಚೇಳುಗಳಲ್ಲಿ ಸಾಮಾನ್ಯವಾಗಿ ನಾವು 3 ವಿಧಗಳು ನೋಡ್ತಾ ಇರ್ತೀವಿ ಭಾರತದಲ್ಲಿ. ಅದರಲ್ಲಿ 86 ಸ್ಪೀಷೀಸ್ಗಳಿದೆ, ಬಟ್ ಅದರಲ್ಲಿ ನಾವು ನೋಡ್ತಾ ಇರೋದು 3 ಥರಗಳು. ಅದರಲ್ಲಿ ಕೆಂಪು, ಕಪ್ಪು, ಥರಗಳು ಜಾಸ್ತಿಯಾಗಿ ನೋಡೋದು ನಾವು. ಸೊ ಆ ಮೂರು ಥರದಲ್ಲಿ ಒಂದು ಇಂಡಿಯನ್ ರೆಡ್ ಸ್ಕಾರ್ಪಿಯನ್ ಅಂತ ಹೇಳ್ತೇವೆ, ಇನ್ನೊಂದು ಬ್ಲ್ಯಾಕ್ ಸ್ಕಾರ್ಪಿಯನ್ ಅಂತ ಹೇಳ್ತೇವೆ, ಇನ್ನೊಂದು ಬ್ಲ್ಯಾಕ್ ಫಾರೆಸ್ಟ್ ಸ್ಕಾರ್ಪಿಯನ್ ಅಂತ ಹೇಳ್ತೇವೆ. ಇದರಲ್ಲಿ ಅತಿ ವಿಷಕಾರಿವಾದದ್ದು ಅಂದರೆ ವೀನಮಸ್ ಸ್ನೇಕ್ ಅನ್ನೋದು ರೆಡ್ ಸ್ಕಾರ್ಪಿಯನ್ಸ್ ರೀ, ಅಂದರೆ ಕೆಂಪು ಚೇಳುಗಳು. ಬ್ಲ್ಯಾಕ್ ಸ್ಕಾರ್ಪಿಯನ್ ಸ್ವಲ್ಪ ಕಮ್ಮಿ ವಿಷಕಾರಿ ಇರುತ್ತೆ, ಬ್ಲ್ಯಾಕ್ ಫಾರೆಸ್ಟ್ ಸ್ಕಾರ್ಪಿಯನ್ಸಲ್ಲಿ ಅತಿ ವಿಷಗಳು ಭಾಳ ಕಮ್ಮಿ ಇರ್ತವೆ. ಸೊ ಇದನ್ನು ನಾರ್ಮಲಿ ಹಳ್ಳಿಗಳಲ್ಲಿ ಜಾಸ್ತಿ ನೋಡ್ತೀವಿ, ಎಲ್ಲೂ ಬಿಸಿಲಿನ ವಾತಾವರಣ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ನೋಡ್ತೀವಿ. ಯಾವ್ಯಾವ ಜಾಗಗಳಲ್ಲಂದರೆ ಮಣ್ಣಿನ ಗೋಡೆ ಇರುವ ಮನೆಗಳು, ಕಲ್ಲಿನ ಮನೆಗಳು, ಇಲ್ಲಿ ಎಲ್ಲಿ ನೀರು ಶೇಖರಣೆ ಇರುತ್ತೋ ಆ ಜಾಗಗಳಲ್ಲಿ, ಇಲ್ಲ ಹೊಲಗಳಲ್ಲಿ ಕೆಲಸ ಮಾಡೋರು, ಇಂಥ ಜಾಗಗಳಲ್ಲಿ ಜಾಸ್ತಿಯಾಗಿ ನೋಡ್ತಕ್ಕದ್ದು. ಇನ್ನು ಭಾರತದಲ್ಲಿ ನೋಡಕ್ಕೆ ಬಂದರೆ ರೆಡ್ ಸ್ಕಾರ್ಪಿಯನ್ಸ್ ಜಾಸ್ತಿಯಾಗಿ ಅಂದರೆ ಕೆಂಪು ಚೇಳುಗಳು ಜಾಸ್ತಿ ಕಾಣಿಸ್ಕೊಳ್ಳೋದು ಒಂದು ಮಹಾರಾಷ್ಟ್ರದಲ್ಲಿ, ತಮಿಳ್ನಾಡು ಮತ್ತು ಒರಿಸ್ಸಾ ಈ ಡಿಸ್ಟ್ರಿಕ್ಸ್ ಇದರಲ್ಲಿ ಜಾಸ್ತಿ, ಈ ಸ್ಟೇಟ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ತವೆ. ಇನ್ನು ನಾರ್ತ್ ಇಂಡಿಯಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ಬ್ಲ್ಯಾಕ್ ಕಲರು. ಆಮೇಲೆ ಕರ್ನಾಟಕದಲ್ಲಿ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಯಾಗಿ ನೋಡಿದ್ರಿ, ಲೈಕ್ ರಾಯಚೂರು, ವಿಜಯಪುರ, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ಶಿರಸಿ, ಕೊಪ್ಪಳ ಈ ಜಾಗದಲ್ಲಿ. ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ತುಮಕೂರು, ಚಿತ್ರದುರ್ಗ, ಮೈಸೂರು, ರಾಮನಗರ ಈ ಜಿಲ್ಲೆಗಳಲ್ಲಿ ಜಾಸ್ತಿಯಾಗಿ ನೋಡ್ತೀವಿ. ಸೊ ಚೇಳು ಕಡಿತ ಆದಾಗ ಏನು ಆಗುತ್ತೆ ಬೇಸಿಕಲಿ? ಸೊ ಭಾರತದಲ್ಲಿ ಹಲವು ಚೇಳುಗಳೇನಿದ್ದಾವೆ ಅದರ ವಿಷವು ಇಂಜೆಕ್ಟ್ ಮಾಡಿದ್ಮೇಲೆ ಅಂದರೆ ಬೈಟ್ ಆದಮೇಲೆ ಸಾಮಾನ್ಯವಾಗಿ ಕೆಂಪು ಚೇಳು ಕಡಿತ ಆದಾಗ ನರವ್ಯೂಹ ಮತ್ತು ಹೃದಯ ಮತ್ತು ಶ್ವಾಸಕೋಶದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಸೊ ಅದರ ಲಕ್ಷಣಗಳೇನು? ಚೇಳು ಕಡಿತವಾದಾಗ ಸ್ಥಳೀಯ ಲಕ್ಷಣಗಳಾಗ್ಬೋದು, ಸ್ವಲ್ಪ ಗಂಭೀರ ಲಕ್ಷಣಗಳಾಗ್ಬೋದು. ಸ್ಥಳೀಯ ಲಕ್ಷಣಗಳಂತಂದರೆ ಅತ್ಯಂತವಾಗಿ ನೋವು ಇರೋದು, ಎಲ್ಲಿ ಕಚ್ಚಿರುತ್ತೋ ಅಲ್ಲಿ ತೀವ್ರವಾಗಿ ನೋವಾಗ್ಬೋದು, ಊತ ಬರೋದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಆಮೇಲೆ ರೆಡ್ನೆಸ್ ಲೈಕ್ ಕೆಂಪು ಆಗೋದು, ಆಮೇಲೆ ಸುಡುವಂಥ ಅನಿಸಿಕೆ ಇರುತ್ತೆ, ನಿರಂತರವಾಗಿ ಸುಡುವಂಥ ಅನಿಸಿಕೆ ಇರುತ್ತೆ. ಇದು ಸ್ಥಳೀಯ ಲಕ್ಷಣಗಳು ಸಾಮಾನ್ಯವಾಗಿ ನೋಡೋದ್ರಿ. ಗಂಭೀರ ಲಕ್ಷಣಗಳಂತಂದರೆ ಲೈಕ್ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ ರೀ, ಲೈಕ್ ಯಾವಾಗ ಶ್ವಾಸಕೋಶದ ಮೇಲೆ ಇನ್ವಾಲ್ವ್ ಆದಾಗ, ಹೃದಯದ ಮೇಲೆ ಇನ್ವಾಲ್ವ್ ಆದಾಗ, ಇಲ್ಲ ನರವ್ಯೂಹದ ಮೇಲೆ ಇನ್ವಾಲ್ವ್ ಆದಾಗ ಆಗುವಂಥದ್ರಿ. ಸೊ ಲೈಕ್ ಹೆಂಗ್ ಏನಾಗುತ್ತೆ ಅಂತಂದರೆ ಹೃದಯ ಜೋರಾಗಿ ಬಡ್ಕೊಳ್ಳೋದು, ಲೈಕ್ ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ ಆ ಥರ. ಸ್ವಲ್ಪ ಜನರಲ್ಲಿ ನರವ್ಯೂಹ ಇನ್ವಾಲ್ವ್ ಆದಾಗ ವಾಂತಿ ಆಗೋದು, ಗಾಬರಿ ಆಗೋದು, ಕೈಕಾಲು ನಡುಗುವುದು, ಇಲ್ಲ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಆದಾಗ ಉಸಿರಾಟಕ್ಕೆ ತೊಂದರೆ ಆಗೋದು, ಇದೆಲ್ಲ ಆಗೋ ಚಾನ್ಸಸ್ ಇರ್ತವ್ರಿ. ಇನ್ನೂ ಒಂದು ನೋಡಬೇಕಾಗಿರೋದು ಏನಂತಂದರೆ ಲೈಕ್ ಒಬ್ಬೊಬ್ಬರಿಗೆ ಬಿ ಪಿ ಜಾಸ್ತಿ ಆಗೋದು ಇದೆಲ್ಲ ಆಗುತ್ತೆ. ಸೊ ಅದರಲ್ಲೂ ನಾಲ್ಕು ಸ್ಟೇಜಸ್ ಇರುತ್ತೆ ಲೈಕ್ ಗಂಭೀರ ಲಕ್ಷಣಗಳಲ್ಲಿ. ನಾಲ್ಕು ಸ್ಟೇಜು ಯಾವ ಥರ ಅಂದರೆ, ಮೊದಲನೇ ಸ್ಟೇಜ್ನಲ್ಲಿ ಪೇಷಂಟ್ಗೆ ಹೆಚ್ಚಿನ ಬೆವರಾಗೋದು ಅದೆಲ್ಲ ಆಗುತ್ತೆ. ಎರಡನೇ ಸ್ಟೇಜಲ್ಲಿ ಬಂದಾಗ ಬಿ ಪಿ ಜಾಸ್ತಿ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದಾಗುತ್ತೆ. ಮೂರನೇ ಸ್ಟೇಜಲ್ಲಿ ಬಿ ಪಿ ಕಮ್ಮಿಯಾಗಿ ಉಸಿರಾಟಕ್ಕೆ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ನಾಲ್ಕನೇ ಸ್ಟೇಜಲ್ಲಿ ಬಿ ಪಿ ಎಲ್ಲ ಕಮ್ಮಿಯಾಗಿ ಶಾಕಲ್ಲಿ ಹೋಗ್ತಾರೆ ಅಂತ ಹೇಳ್ತೀವಿ ರೀ, ಅದು ಸ್ವಲ್ಪ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಅಬ್ಸರ್ವ್ ಮಾಡಲಿಕ್ಕೇ ಆ ಪೇಷಂಟ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಬರಲಿಕ್ಕೆ ಹೇಳ್ತೀವಿ ರೀ. ಸೊ ಇದು ಆದಾಗ ಮೊದಲನೇದಾಗಿ ಲೈಕ್ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಯಾವುದೇ ಚೇಳು ಕಡಿತ ಆದಾಗ? ಫಸ್ಟ್ ಗಾಬರಿ ಆಗಬಾರ್ದ್ರಿ. ಆಮೇಲೆ ಕಚ್ಚಿದ ಸ್ಥಳನ ಜಾಸ್ತಿ ಅಲ್ಲಾಡಿಸದೇ ಇರೋದು, ಮೂವ್ ಮಾಡದೇ ಇರೋದಂಗೆ ನೋಡ್ಕೋಬೇಕು. ಕಡಿದ ಸ್ಥಳವನ್ನು ಚೆನ್ನಾಗಿ ತೊಳಿಬೇಕು, ಅಲ್ಲಿ ತಣ್ಣೀರು ಕಂಪ್ರೆಷನ್ ಆಗಿ ಏನಾರು ಕೊಡ್ಬೋದು. ಆಮೇಲೆ ನೋವು ಜಾಸ್ತಿ ಇದ್ದಾಗ ಕಮ್ಮಿ ಮಾಡಲಿಕ್ಕೆ ಲೈಕ್ ಪ್ಯಾರಾಸ್ಟಮಾಲು ಈ ಥರ ಏನಾದರೂ ಮನೇಲಿರೋದು ಲೈಕ್ ಐಬುಪ್ರೊಫೆನ್ ಅಂತ ಬ್ರೂಫೆನ್ ಟ್ಯಾಬ್ಲೆಟ್ಸು ಆ ಥರ ಕೊಡ್ಬೋದು. ಏನು ಮಾಡಬಾರ್ದು ಕಚ್ಚಿದಾಗ ಅಂತಂದರೆ, ಆ ಕಚ್ಚಿದ ಸ್ಥಳದಲ್ಲಿ ಟೂರ್ನಿಕ ಕಟ್ಟೋದಾಗಲಿ, ಹಗ್ಗ ಕಟ್ಟೋದಾಗಲಿ ಈ ಥರ ಏನೂ ಮಾಡಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಅಲ್ಲಿ ಸುಣ್ಣ ಹಚ್ಚೋದು, ಮೆಣಸಿನ ಪುಡಿ ಹಚ್ಚೋದು ಈ ಥರ ಫಾಲೋ ಮಾಡ್ತಿರ್ತಾರೆ ಸ್ವಲ್ಪ ಜನ, ಆ ಥರ ಏನು ಮಾಡಲಿಕ್ಕೆ ಆಗಬಾರ್ದು, ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇನ್ನು ಇದಕ್ಕೆಲ್ಲ ಸ್ಪಂದನೆ ಬಂದರೂ ಬಂದಿಲ್ಲ ಅಂದ್ರೂ ಇಮಿಡಿಯೇಟ್ಲಿ ಆಸ್ಪತ್ರೆ ಕರ್ಕೊಂಡು ಬರಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ನಾವು ಮಾಡೋ ಚಿಕಿತ್ಸೆ ಏನಪ್ಪ ಅಂತಂದರೆ, ಅವರದು ಯಾವ ಸ್ಟೇಜಲ್ಲಿದ್ದಾರೆ ನೋಡಬೇಕಾಗತ್ತೆ. ಬರೀ ಲೋಕಲ್ ಇನ್ವಾಲ್ವ್ಮೆಂಟ್ ಇದೆಯಾ, ಇಲ್ಲ ಬ್ಲಡ್ ಸರ್ಕ್ಯುಲೇಷನಲ್ಲಿ ಅದರ ವಿಷ ಹರಡಿ ಏನಾದರೂ ಆರ್ಗನ್ಸ್ ಇನ್ವಾಲ್ವ್ ಆಗಿದೆಯಾ ಇಲ್ಲ ನೋಡಬೇಕಾಗತ್ತೆ. ಸೊ ಅದಕ್ಕಾಗಿ ಅವರ ಬಿ ಪಿ, ಎದೆ ಬಡಿತ ಎಷ್ಟಿದೆ ಎಲ್ಲ ನೋಡಲಿಕ್ಕೆ ಅವ್ರದ್ದು ವೈಟಲ್ಸ್ ಅಂತ ಹೇಳ್ತೀವಿ, ಅದನ್ನು ನೋಡೋಕ್ಕೆ ಫಸ್ಟ್ ಅಡ್ಮಿಟ್ ಆಗ್ಲಿಕ್ಕೆ ಹೇಳ್ತೀವಿ. ಅದನ್ನು ನೋಡಿದ ಮೇಲೆ ನೋವು ಜಾಸ್ತಿ ಇದ್ದಾಗ ಅವ್ರಿಗೆ ಅನಾಲ್ಜಿಸ್ಟಿಕ್ಸ್ ಅಂತೇಳಿ ನೋವು ಕಮ್ಮಿ ಮಾಡಲಿಕ್ಕೆ ಅದಕ್ಕೆ ಬೇಕಾದ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ಅದಕ್ಕೂ ಒಂದೊಂದು ಸರಿ ಕಮ್ಮಿ ಆಗಲ್ಲ. ಆ ಟೈಮಲ್ಲಿ ಕಚ್ಚಿದ ಸ್ಥಳಕ್ಕೆ ಲಿಗ್ನೋಕೇನ್ ಅಂತ ಅನಸ್ಥೆಟಿಕ್ಕು ಕೊಡ್ತೀವಿ ರೀ. ಅದನ್ನು ಸ್ವಲ್ಪ ನೋವು ಕಮ್ಮಿ ತೀವ್ರ ನೋವಿದ್ದಾಗ ಅದು ಕಮ್ಮಿ ಆಗಲಿಕ್ಕೆ ಅದು ಆ ಥರನೂ ಯೂಸ್ ಮಾಡ್ತೀವಿ. ಇನ್ನು ಉಸಿರಾಟದ ಸಮಸ್ಯೆ ಜಾಸ್ತಿ ಇದ್ದಾಗ ಆಕ್ಸಿಜನ್ ಅವಶ್ಯಕತೆ ಬರಬಹುದು, ಅದಕ್ಕೆ ಆಕ್ಸಿಜನ್ ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ಅತಿ ಮುಖ್ಯವಾಗಿ ಲೈಕ್ ಚೇಳು ಕಚ್ಚಿದ ಮೊದಲನೇ 1 ಅವರ್ ಭಾಳ ಪ್ರಾಮುಖ್ಯತೆ ವಹಿಸ್ಕೊಳ್ತದೆ. ಸೊ ಅದು ಕೆಂಪು ಚೇಳಾಗಿದ್ದರೆ ಅದರದ್ದು ವಿಷ ಮೈಯಲ್ಲಿ ಹರಡಿ ಬೇರೆ ಅಂಗಾಂಗಗಳಿಗೆ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಅದನ್ನು ನಿಯಂತ್ರಿಸಲಿಕ್ಕೆ ಅಂತೇಳಿ ನಮ್ಮಲ್ಲಿರುವ ಒಂದು ಔಷಧ, ವಿಶೇಷ ಔಷಧ ಅಂತಂದರೆ ಅದನ್ನು ಪ್ರಾಜೋಸಿನ್ ಅಂತ ಕರೆಯಲ್ಪಡುತ್ತದೆ. ಸೊ ಇದನ್ನು ಕಚ್ಚಿದ ಮೊದಲಿನ 1 ಗಂಟೆಯಲ್ಲಿ ಕೊಟ್ಟರೆ ಅದರ ರೆಸ್ಪಾನ್ಸ್ ಭಾಳ ಬೇಗ ಇಂಪ್ರೂವ್ ಆಗ್ತದೆ. ಸಿಸ್ಟಮಿಕ್ ಎನ್ವಿನಮೇಷನ್ ಅಂತ ಹೇಳ್ತೀವಿ, ಅದು ಆಗಲ್ಲ. ಸೊ ಹೃದಯದ ಮೇಲೆ, ನರವ್ಯೂಹದ ಮೇಲೆ, ಇಲ್ಲ ಶ್ವಾಸಕೋಶದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಇಲ್ಲ. ಸೊ ಆ ರೀಸನಿಂದ ಇದನ್ನು ಲೈಕ್ 30 μg/kg ಅಂತ ಹೇಳ್ತೀವಿ ರೀ, ಅಂದರೆ 1 mg 2 mg ಈ ಥರ ಟ್ಯಾಬ್ಲೆಟ್ಸ್ ಬರುತ್ತೆ. ಸೊ ಅದನ್ನು ನಾವು ಕೊಡಬೇಕಾಗತ್ತೆ. ಸೊ ಅದು ಕೊಟ್ಟಾಗ ಲೈಕ್ ನಾರ್ಮಲಿ ಚೇಳು ಕಚ್ಚಿದಾಗ ಅದರ ವಿಷ ಮೈಯಲ್ಲಿ ಹರಡಿದಾಗ ಏನೇನು ಎಫೆಕ್ಟ್ಸ್ ಆಗುತ್ತೋ, ನಾರ್ಮಲಿ ಇದೆಲ್ಲ ಆಗಲಿಕ್ಕೆ ಲೈಕ್ ನಮ್ಮ ಬಾಡೀಲಿ ಇರೋ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಲೈಕ್ ನಾರ್ಮಲಿ ಯಾವುದಾದ್ರೂ ಸ್ಟ್ರೆಸ್ಸಲ್ಲಿ ಬರೋ ಲೈಕ್ ನಾರೆಪಿನೆಫ್ರಿನ್, ಕ್ಯಾಟಕೊಲಮಿನ್ ಸರ್ಜ್ ಅಂತ ಹೇಳ್ತೀವಿ ರೀ, ಇದು ಆಗೋದನ್ನು ತಡೆಗಟ್ಟಲಿಕ್ಕೆ ನಾವು ಈ ಈ ಔಷಧನ ಕೊಡಬೇಕಾಗತ್ತೆ. ಬಟ್ ಈ ಔಷಧ ಕೊಟ್ಟು ಆದಮೇಲೆ ಕಚ್ಚಿದ ಪೇಷೆಂಟನ್ನು ಅಬ್ಸರ್ವೇಷನ್ ಕೊಡಲೇಬೇಕಾಗ್ತದೆ. ಅದಕ್ಕೆ ಯಾವುದೇ ಪೇಷೆಂಟ್ ಈ ಆಸ್ಪತ್ರೆಗೆ ಬಂದಾಗ ಅಟ್ಲೀಸ್ಟ್ 24 ಗಂಟೆಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ಗೆ ಇಟ್ಕೊಳ್ಳಲಾಗುತ್ತದೆ. ಆಮೇಲೆ ಪ್ರಾಜೋಸಿನ್ ಕೊಟ್ಟ ಮೇಲೆ ಸೊ ಅವರ ಬಿ ಪಿಲಿ ಏರುಪೇರಾಗೋ ಚಾನ್ಸಸ್ ಅವೆಲ್ಲ ನೋಡ್ಕೋಬೇಕಾಗ್ತದೆ. ಅದಕ್ಕೆ ಎವ್ರಿ 3 ಅವರ್ಲಿ ನಾವು ಮಾನಿಟರ್ ಮಾಡ್ತಾ ಇರ್ತೇವೆ. ಸೊ ಅದರಲ್ಲಿ ಸಿಂಪ್ಟಮ್ಸ್ ಅವ್ರಿಗೇನಾದರೂ ಲೈಕ್ ಅವ್ರ ಲಕ್ಷಣಗಳೆಲ್ಲ ಏನಾದರೂ ಕಮ್ಮಿ ಆಗ್ಲಿಕ್ಕೆ ಅನಿಸಿದ್ರೆ ಆ ಒಂದೇ ಮಾತ್ರೆಗೆ ನಿಲ್ಲಿಸ್ಬೋದು. ಇಲ್ಲ ಅಂತಂದರೆ ಎವ್ರಿ 3rd hourಲಿ ನಾವು ಆ ಸಿಂಪ್ಟಮ್ಸ್ ಸಬ್ಸೈಡ್ ಆಗೋವರೆಗೇನು ಅದನ್ನು ಕೊಡಬೇಕಾಗ್ತದೆ. ಸೊ ಪ್ರಾಜೋಸಿನ್ ಅನ್ನೋ ಮಾತ್ರೆ ಲೈಕ್ ಭಾಳ ಮುಖ್ಯ ಪಾತ್ರ ವಹಿಸುತ್ತದೆ ಇಲ್ಲಿ. ಸೊ ಇದು ಕ್ಯಾಟಕೊಲಮಿನ್ ಸರ್ಜ್ನ ಕಮ್ಮಿ ಮಾಡುತ್ತೆ, ಎದೆಯ ಮೇಲೆ ವಿಷದ ಪ್ರಭಾವ ಹತ್ತಲಾರ್ದಂಗೆ ನೋಡ್ಕೊಳ್ತದೆ, ಶ್ವಾಸಕೋಶದ ಮೇಲೆ ಉಸಿರಾಟಕ್ಕೆ ಸಮಸ್ಯೆ ಇದ್ದರೆ ಅದು ಕಮ್ಮಿ ಮಾಡ್ಕೊಳ್ತದೆ. ಸೊ ಆಮೇಲೆ ಬಿ ಪಿನೆಲ್ಲ ಹಿಡಿತದಲ್ಲಿಟ್ಕೊಳ್ತದೆ ಬೇಸಿಕಲಿ. ಸೊ ಆ ರೀಸನಿಂದ ನಾವು ಕ್ಯಾಟಕೊಲಮಿನ್ ಸರ್ಜ್ನ ನಿಯಂತ್ರಣದಲ್ಲಿ ತರಲಿಕ್ಕೆ ನಾವು ಈ ಪ್ರಾಜೋಸಿನ್ನನ್ನು ಕೊಡ್ತೀವಿ ರೀ. ಸೊ ಇನ್ನು ಯಾವ ಗ್ರೂಪ್ನಲ್ಲಿ ನಾವು ಹೆಚ್ಚು ಅಬ್ಸರ್ವೇಷನ್ ನೋಡಬೇಕಾಗತ್ತೆ ಅನ್ನೋದಾದರೆ, ಹೆಚ್ಚಿನ ರಿಸ್ಕಲ್ಲಿ ಇರೋ ಗ್ರೂಪ್ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ. ಸೊ ಚಿಕ್ಕ ಮಕ್ಕಳಲ್ಲಿ ಇದು ಅತ್ಯಂತ ಅಪಾಯಕಾರಿ, ಯಾಕಂತಂದರೆ ಅವರ ದೇಹದ ತೂಕ ಕಡಿಮೆ ಇರೋದ್ರಿಂದ ವಿಷ ಮೈಯಲ್ಲಿ ಇಂಜೆಕ್ಟ್ ಆದಮೇಲೆ ಆ ವಿಷ ಬೇಗ ಹರಡೋ ಚಾನ್ಸಸ್ ಇರುತ್ತೆ, ಶೀಘ್ರವಾಗಿ ಹರಡೋ ಚಾನ್ಸಸ್ ಇರ್ತದ್ರಿ. ಸೊ ಅದರಿಂದ ಅದು ಗಂಭೀರ ಪರಿಣಾಮ ಆಗಿಬಿಟ್ಟು ಅವರು ಶಾಕ್ ಅನ್ನೋದೇನು, ಬಿ ಪಿ ಕಮ್ಮಿಯಾಗಿ ಸ್ವಲ್ಪ ಟೈಮ್ಗೆ ಜೀವಕ್ಕೆ ತೊಂದರೆ ಆಗೋದು, ಇಲ್ಲ ಉಸಿರಾಟಕ್ಕೆ ಸಮಸ್ಯೆ ಬರೋದು ಜಾಸ್ತಿ ಇರ್ತವ್ರೆ. ಸೊ ಆ ರೀಸನಿಂದ ಅವ್ರಿಗೆ ನಾವು ಆಕ್ಸಿಜನ್ ಸಪ್ಲೈ ಮಾಡೋದಾಗಲಿ ಅವ್ರಿಗೂ ಪ್ರಾಜೋಸಿನ್ ಕೊಡ್ಬೋದಾಗುತ್ತೆ, ಆದರೆ ಅದು ವೆಯ್ಟ್ ಬೇಸಿಸಲ್ಲಿ ಕೊಡ್ತೀವಿ ರೀ, ಆಮೇಲೆ ಅಬ್ಸರ್ವೇಷನಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನೊಂದು ಗ್ರೂಪ್ ಅಂತಂದರೆ ವೃದ್ಧರು, ವಯಸ್ಕರು. ಸೊ ಇವರಲ್ಲಿ ಇವರಿಗೆ ಯಾಕೆ ರಿಸ್ಕ್ ಅಂತಂದರೆ ಲೈಕ್ ಏಜ್ ಆಗ್ತಾ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಸೊ ಇವ್ರಿಗೆ ಹೃದಯದ ಮೇಲೆ ಪ್ರಭಾವ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರೀಸನಿಂದ ಇವ್ರನ್ನ ಅಡ್ಮಿಟ್ ಮಾಡಿಕೊಂಡು ಇವ್ರಿಗೆ ನಾವು ECG ಮಾಡೋದಾಗಲಿ ಫ್ರೀಕ್ವೆಂಟ್ಲಿ ಇವೆಲ್ಲ ಅಬ್ಸರ್ವೇಷನ್ ಮಾಡಬೇಕಾಗ್ತಿರುತ್ತೆ. ಎವ್ರಿ 3rd hourಲಿ ಮಾನಿಟ್ರಿಂಗ್ ಮಾಡೋದು, ಬಿ ಪಿ ಎಲ್ಲ ನೋಡ್ಕೊಳ್ಳೋದು ಕಂಟಿನ್ಯೂಸ್ಲಿ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಗ್ರೂಪ್ ನೋಡಿದ್ರೆ ಯಾವುದು ಆಗ್ಬೋದಂದರೆ ಗರ್ಭಿಣಿಯರು. ಗರ್ಭಿಣಿಯರಲ್ಲೂ ಚೇಳು ಕಡಿತದಿಂದ ಆಗುವ ಪರಿಣಾಮಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಲೈಕ್ ಗರ್ಭಿಣಿ ಸ್ಟೇಟಲ್ಲಿ ಲೈಕ್ ತೀವ್ರ ಒತ್ತಡ ಜಾಸ್ತಿ ಇರೋದರಿಂದ ಅವರಿಗೆ ಗರ್ಭಕೋಶ ಸಂಕುಲನ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ. ಇನ್ನೊಂದು ಪ್ರೀಟರ್ಮ್ ಲೇಬರ್ ಅಂತ ಹೇಳ್ತೀವಿ. ಸೊ ವಿಷ ಮೈಯಲ್ಲಿ ಹತ್ತಿ ಬೇರೆ ಕಡೆ ಎಲ್ಲ ಹರಡಿದಾಗ ಸೊ ಒಂದು ಆಗುವುದು ಪ್ರಾಬ್ಲಮ್ ಅಂದರೆ ಮುಂಗಾವನ ಪ್ರಸವನ ಅಂತೀವಿ, ಅದೇ ಪ್ರೀಟರ್ಮ್ ಲೇಬರ್ ಅಂತ ಹೇಳ್ತೀವಿ, ಅದು ಆಗ್ಬೋದು. ಆಮೇಲೆ ಮಗುವಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗ್ಬೋದು, ಅದು ಫೀಟಲ್ ಹೈಪಾಕ್ಸಿಯಾ ಅಂತ ಹೇಳ್ತೀವಿ, ಇಲ್ಲ ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಅದಕ್ಕಾಗಿ ತಾಯಿನ ಅಡ್ಮಿಟ್ ಮಾಡಿಕೊಂಡು ಮಗುದು ಮತ್ತು ತಾಯಿದು ಇಬ್ಬರದು ಹಾರ್ಟ್ ರೇಟ್ ಮಾನಿಟರ್ ಮಾಡೋದಾಗಲಿ, ಅವ್ರಿಗೂ ಅಡ್ಮಿಟ್ ಮಾಡಿ ವೈಟಲ್ಸ್ ಎಲ್ಲ ಮಾನಿಟರ್ ಮಾಡಬೇಕಾಗತ್ತೆ. ಸೊ ಅವರ ಬಿ ಪಿನ ಮಾನಿಟರ್ ಮಾಡೋದು ಭಾಳ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಉಸಿರಾಟಕ್ಕೆ ಏರುಪೇರಾದರೆ ಆಕ್ಸಿಜನ್ ಕೊಡೋದು, ಇವ್ರಿಗೂ ಪ್ರಾಜೋಸಿನ್ ಕೊಡೋದರಲ್ಲಿ ಏನೂ ಅಡ್ವರ್ಸ್ ಎಫೆಕ್ಟ್ಸ್ ಏನೂ ಆಗೋಲ್ಲ. ಇದು ಸೇಫೆಸ್ಟ್ ಡ್ರಗ್ ಇನ್ ಪ್ರೆಗ್ನೆನ್ಸಿ ಅಂತಲೂ ಹೇಳ್ಬೋದು, ಪ್ರೆಗ್ನೆನ್ಸಿಲೂ ಕೊಡ್ಬೋದಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ರಿಸ್ಕ್ ಗ್ರೂಪ್ ಬರೋದಂದರೆ ಹೃದಯ ರೋಗಿಗಳು. ಹೃದಯ ರೋಗಿಗಳಲ್ಲೂ ಕೂಡ ಲೈಕ್ ನಾರೆಪಿನೆಫ್ರಿನ್, ಕ್ಯಾಟೋಕೊಲಮಿನ್ ಸರ್ಜರಿ ಎಲ್ಲ ಆಗೋದ್ರಿಂದ ಎದೆ ಬಡಿತ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಇಲ್ಲ ಅರಿದ್ಮಿಯಾ ಅಂತ ಹೇಳ್ತೀವಿ, ಅಬ್ನಾರ್ಮಲ್ ಹಾರ್ಟ್ ರಿದಮ್ಗೆ ಹೋಗೋದು, ಪಲ್ಮರಿ ಎಡಿಮಾ, ಬಿ ಪಿ ಜಾಸ್ತಿ ಆಗೋದು, ಇವೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಿಂತ ಇವ್ರಿಗೂ ಪ್ರಾಜೋಸಿನ್ ಕೊಡೋದ್ರಿಂದ ಎಫೆಕ್ಟಿವ್ ಆಗ್ಬೋದು. ಆ್ಯಂಡ್ ಫ್ರೀಕ್ವೆಂಟಾಗಿ ಇ ಸಿ ಜಿ ಮಾನಿಟರ್ ಮಾಡಲಿಕ್ಕೆ ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ 24 hours. ಇನ್ ಕೇಸ್ ಏನಾದರೂ ಉಸಿರಾಟ ಸಮಸ್ಯೆ ಜಾಸ್ತಿ ಇದ್ದಾಗ ಡೈರೋಟಿಕ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡೋಕ್ಕಾಗತ್ತೆ. ಸೊ ಇದೆಲ್ಲ ಆಸ್ಪತ್ರೆಯಲ್ಲಿ ಮಾತ್ರ ಮಾಡಲಿಕ್ಕೆ ಆಗೋದ್ರಿ, ಆ ರೀಸನಿಂದ ಆಸ್ಪತ್ರೆಗೆ ಬರಬೇಕಾಗಿ ಕೇಳ್ತೀವ್ರಿ, ವಯಸ್ಕರಲ್ಲಾಗಲಿ ಇವ್ರಿಗಾಗಲಿ. ಇನ್ನೊಂದು ರಿಸ್ಕ್ ಗ್ರೂಪ್ ಅಂದರೆ ಆಸ್ತಮ ಕಾಯಿಲೆ ಇದ್ದವರು. ಇವ್ರಿಗೂ ಆದಾಗ ಅವ್ರಿಗೆ ಉಸಿರಾಟಕ್ಕೆ ಏರುಪೇರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅವರಿಗೆ ನಾವು ನೆಬುಲೈಸೇಷನ್ ಅಂತ ಹೇಳ್ತೀವಿ, ಆಕ್ಸಿಜನ್ ಕೊಡೋದಾಗಲಿ ಮತ್ತು ಆಕ್ಸಿಜನ್ ಪ್ರಮಾಣ ಮಾನಿಟರ್ ಮಾಡೋದಾಗಲಿ ಆಗತ್ತೆ, ಆ ರೀಸನಿಂದ ಇದಾಗತ್ತೆ. ಸೊ ಅದಕ್ಕೂ ಇವ್ರಿಗೂ ಪ್ರಾಜೆಕ್ಷನ್ ಕೊಡೋದು ಸೂಕ್ತ. ಸೊ ಇನ್ನು ಲಾಸ್ಟಲ್ಲಿ ಇರೋದು ಅಂತಂದರೆ ಒಂದು ಲೈಕ್ ಯಾವಾಗಾದರೂ ಹಾವು ಕಡಿತದಲ್ಲಿ ಹೆಂಗೆ ಆ್ಯಂಟಿ ಸ್ನೇಕ್ ವೀನಮನ್ನು ಕೊಡ್ತೀವೋ ಅದೇ ಥರ ಆ್ಯಂಟಿ ಸ್ಕಾರ್ಪಿಯನ್ ವೀನಮ್ ಅನ್ನೋದು ಇರುತ್ತೆ, ಅದನ್ನು ಕೂಡ ಕೊಡ್ಬೋದು. ಬಟ್ ಅದು ಭಾರತದಲ್ಲಿ ಅಷ್ಟೊಂದಾಗಿ ಎಲ್ಲೂ ಸಿಗಲ್ಲ. ಸೊ ಅದು ಯಾವಾಗ ಅಂತಂದರೆ ಲೈಫ್ ಥ್ರೆಟ್ನಿಂಗು ಇಲ್ಲ ವೃದ್ಧರಲ್ಲಿ ಈ ಥರ ಆದಾಗ ಮಾತ್ರ ಸಿಸ್ಟಮಿಕ್ ಕಾಂಪ್ಲಿಕೇಶನ್ಸ್ ಬಂದಾಗ ಇದನ್ನು ಯೂಸ್ ಮಾಡ್ತೀವಿ ರೀ. ಕೇಳಿದ್ರಲ್ಲ ಕೇಳುಗ್ರೆ, ಚೇಳು ಕಡಿತದ ಬಗ್ಗೆ ಅನೇಕ ಮಾಹಿತಿಯನ್ನು ಡಾಕ್ಟರ್ ಹನುಮೇಶ್ ಎಚ್ ವಿ ಅವರು ತಮಗೆಲ್ಲ ತಿಳಿಸಿದ್ರು. ಈಗ ತಾವು ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 244-344-1415 ಅಥವಾ 16 ಎಸ್ಟಿಡಿ ಸಂಖ್ಯೆ 08-36. ಕರೆಗಳು ಬರ್ತಾ ಇದ್ದಾವೆ, ಮೊದಲನೇ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ರೀ. ಹಾಂ ಹೇಳಿ, ಯಾರು ಮಾತಾಡೋದು? ಗುಡಿಗೆರೆಯಿಂದ ಶಿವಪ್ಪ ಹೊಂಬಳ ಅಂತ ಹೇಳಿ. ಹೇಳಿ ಶಿವಪ್ಪ ಅವರೇ. ಚೇಳು ಕಡಿತದ ಬಗ್ಗೆ ಕೇಳ್ತಾ ಇದು ವಿಷಯ ಇವತ್ತು. ಸಂತಾನ ಹೇಳಂಗಲ್ಲ ನೀವು. ಇಲ್ಲ ಇಲ್ಲ, ಚೇಳು ಕಡಿತದ ಬಗ್ಗೆ ಮಾತಾಡಬಹುದು ತಾವು, ಕೇಳ್ಕೋಬಹುದು. ನಮಸ್ಕಾರ. ಹಲೋ ಡಾಕ್ಟರ್. ಹಾರಿ. ಆ ಚೋಳಗಳಲ್ಲಿ ಎಲ್ಲ ಕಡಿತಕ್ಕೂ ಒಂದ ಚಿಕಿತ್ಸೆ ಆಯ್ತು, ಆ ಚೋಳದ ಮೇಲೆ ಡಿಪೆಂಡ್ ಆಯ್ತದೆ? ಇಲ್ರಿ, ಚೇಳಿನ ಮೇಲೆ ಡಿಪೆಂಡ್ ಆಗತ್ತೆ. ಅಂದ್ರೆ ಕಪ್ಪು ಚೇಳುಗಳಾದರೆ ಅದ್ರ ವಿಷ ಅಷ್ಟು ಹಾನಿಕಾರಕ ಆಗಲ್ರಿ, ಅಷ್ಟು ಪರಿಣಾಮ ಬೀರಲ್ರಿ ಮನುಷ್ಯನ ಮೇಲೆ. ಸೊ ಕೆಂಪು ಚೇಳುಗಳಲ್ಲಿ ಅದ್ರ ವಿಷ ಭಾಳ ಪ್ರಮಾಣ ಲೈಕ್ ಪರಿಣಾಮಗಳು ಬೀರುತ್ತೆ, ಎಸ್ಪೆಷಲಿ ಹೃದಯದ ಮೇಲೆ ಆಗಲಿ, ನರವ್ಯೂಹದ ಮೇಲೆ ಆಗಲಿ ಜಾಸ್ತಿ ಪರಿಣಾಮ ಬೀರುತ್ತೆ. ಸೊ ಅದಕ್ಕೆ ನಾವು ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಪ್ರಾಜೋಸಿನ್ ಅಂತ ಡ್ರಗ್ ಎಲ್ಲ ಕೊಟ್ಟು ಅವ್ರನ್ನ ಮಾನಿಟರ್ ಮಾಡ್ತಾ ಇರ್ತೀವಿ ರೀ. ಎವ್ರಿ 3 hours ನೋಡಬೇಕಾಗತ್ತೆ. ಆ ರೀಸನಿಂದ ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಬೇಕಾಗ್ತದ್ರಿ. ಮನೇಲಿ ಅದು ಆದ ಕೂಡಲೇ, ಆದರೆ ನೋವು ತಡಿಲಿಕ್ಕೆ ಲೈಕ್ ನೀವು ಪ್ಯಾರಾಸ್ಟಮಾಲ್ ಮಾತ್ರೆ ಆಗಲಿ ಆ ಥರ ಏನಾದರೂ ಕೊಡ್ಬೋದ್ರಿ ಒಂದು. ಆಮೇಲೆ ತಣ್ಣೀರು ಬಟ್ಟೆ ಒತ್ತೋದು, ಕಾಲು ಮೂವ್ ಮಾಡದೇ ಇರೋದು, ಆ ಜಾಗ ಜಾಸ್ತಿ ನೀಟಾಗಿ ತೊಳೆದು ಇಟ್ಕೋಬೇಕಾಗ್ತದ್ರಿ. ಹಲೋ. ಹಲೋ ಹೇಳಿ. ಭೀಮರಾವ್ ಕೊಕ್ಕಟ್ಟೆ ಮಾತಾಡುದ್ರಿ. ಹೇಳ್ರಿ ಕೊಕ್ಕಟ್ಟೆ ಅವ್ರೆ. ಅದೇ ರೀ, ಅದ್ರ ಬಗ್ಗೆ ತಿಳಿಸಿದ್ನಿ ರೀ ನಾ ನಿಮ್ಗೆ. ಲೈಕ್ ಪ್ರಾಜೋಸಿನ್ ಅಂತ ಡ್ರಗ್ ಇದೆ, ಅದನ್ನೇ ಕೊಡ್ಬೇಕಾಗ್ತದ್ರಿ. ಅಂದ್ರೆ ಅದು ಲೈಕ್ ನರವ್ಯೂಹ ಮೇಲೆ ಇಲ್ಲ ಹೃದಯದ ಮೇಲೆ ಏನೇ ಪರಿಣಾಮ ಬೀರ್ತಾ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡ್ಲಿಕ್ಕೆ, ಆ ಮೈಯಲ್ಲಿ ಆಗೋ ಸ್ಟ್ರೆಸ್ ರೆಸ್ಪಾನ್ಸ್ ಲೈಕ್ ಕ್ಯಾಟೋಕೊಲಮಿನ್ ಸರ್ಜ್ ಅಂತ ಏನಂತೀವಿ ಅದನ್ನ ಕಮ್ಮಿ ಮಾಡಲಿಕ್ಕೆ ಅದನ್ನ ಕೊಟ್ಟರೆ ಕಮ್ಮಿ ಆಗತ್ತೆ. ಹಲೋ ಸರ್. ಹಾ ರೀ ಇಂಜೆಕ್ಷನ್ ಮಾಡಿದ್ರೆ ಸೇವ್ ಕಡ್ದಿಗೆ ಒಂದ್ ಅರ್ಧ ತಾಸು 20 ಮಿನಿಟ್ ಅಟ್ಟ ಕಡಿಮೆ ಆಗ್ತೈತೆ ಮತ್ತ ಅಲ್ರಿ. ಅದೇ ರೀಸನ್ ರೀ, ಆ ರೀಸನ್ ಇಂದಾನೇ ನಾವು ಅಡ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾ ಇರೋದ್ರಿ. ಅದು ಎವ್ರಿ 3 ತಾಸಿಗೊಮ್ಮೆ ಆ ಮಾತ್ರೆನ ಕೊಡ್ಬೇಕಾಗತ್ತೆ. ಸೊ ಅದು ರೆಸ್ಪಾನ್ಸ್ ಬರ್ಲಿಕ್ಕೆ ಅಟ್ ಲೀಸ್ಟ್ ಒಬ್ಬೊಬ್ರಿಗೆ 6 ತಾಸು ಹಿಡಿಬೋದು, ಒಬ್ಬೊಬ್ರಿಗೆ 24 ತಾಸು ಹಿಡಿಬೋದ್ರಿ. ಸೊ ಆ ರೀಸನ್ ಇಲ್ಲಾಂದ್ರೆ ನೋವು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ವಿಷ ಇದ್ದಷ್ಟು ಮೈಯಲ್ಲಿ ಆ ವಿಷ ನ್ಯೂಟ್ರಲೈಸ್ ಮಾಡೋ ತನಕನೂ ಅವ್ರಿಗೆ ನೋವು ಬರ್ತಾ ಇರುತ್ತೆ. ಆ ವಿಷ ನ್ಯೂಟ್ರಲೈಸ್ ಮಾಡೋ ಸಲುವಾಗಿ ನಾವು ಇದನ್ನ ಕೊಡ್ತಾ ಇರ್ತೇವೆ. ಆಮೇಲೆ ಬೇರೆ ಅಂಗಾಂಗಗಳಲ್ಲಿ ಏರುಪೇರು ಆಗ್ಬಾರ್ದು ಅನ್ನೋದಕ್ಕೂ ನಾವು ಅಡ್ಮಿಟ್ ಮಾಡ್ಕೊಂಡು ನೋಡ್ತಿರ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ಹಲೋ ಹಲೋ ಹಲೋ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಒಬ್ಬರೊಬ್ರಿಗೆ ಸೋರ್ಕಾಲಲ್ಲಿ ತೋಡಕಾದ್ರೆ ಎಳಂಗಿಲ್ಲ ಯಾವ್ದು ಹೆಂಗ್ರಿ ಅದು? ಏನು ಒಬ್ರಿಗೆ ತೋಡಿದ್ರೆ ನಮ್ಮ ಅಪ್ಪರಿಗೆ ಹೊಟ್ಟೆ ಏನೋ ಆಗುವೇ ಇಲ್ಲ ಅದು? ಅಲ್ರಿ, ಅಂದ್ರೆ ಎಲ್ಲಾ ಚೇಳುಗಳು ವಿಷಪೂರಕವಾಗಿರಲ್ರಿ. ಆ ರೀಸನ್ ಇಂದ ಅವ್ರಿಗೆ ಎಲ್ರಿಗೂ ಸಿಂಪ್ಟಮ್ಸ್ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ರೀ. ಸೊ ಕೆಂಪು ಚೇಳು ಕಚ್ಚಿದಾಗ ಮಾತ್ರ ಎಲ್ಲಾ ಪೇಷಂಟ್ಗೂ ಅಡ್ಮಿಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಅದ್ರ ವಿಷ ಸ್ವಲ್ಪ ಹಾನಿಕಾರಕ, ಅದರ ಪರಿಣಾಮಗಳು ಇಮಿಡಿಯೇಟ್ಲಿ ಆಗ್ಲಿಕ್ಕಿಲ್ರಿ. ಒಬ್ಬೊಬ್ರಿಗೆ ಅರ್ಧ ಗಂಟೆಯಲ್ಲೇ ಪರಿಣಾಮಗಳು ಕಾಣ್ಬೋದು, ಒಬ್ಬೊಬ್ರಿಗೆ 4 ತಾಸು ಆದ್ಮೇಲೆ 8 ತಾಸು ಆದ್ಮೇಲೆ ಪರಿಣಾಮ ಕಾಣ್ತವೆ. ಬಟ್ ಎಲ್ರಿಗೂ ಆಗುತ್ತೆ ಅಂತ ಏನೂ ಇಲ್ಲ ರೀ. ಯಾಕಂದ್ರೆ ಒಬ್ಬೊಬ್ರು ಅದಕ್ಕೆ ಸೆನ್ಸಿಟೈಸು ಆಗಿರ್ಬೋದು, ಮುಂಚೆ ಕಚ್ಚಿದ್ದು ಆಗಿದ್ರೆ ಅವ್ರು ಅದಕ್ಕೆ ರೆಸ್ಪಾನ್ಸ್ ಆಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ ಅವ್ರ ಮೈಯಲ್ಲಿ. ಸೊ ಆ ಆಂಟಿಬಾಡೀಸ್ ಡೆವಲಪ್ ಆದಾಗ ಆ ವಿಷಕ್ಕೆ ಅವರು ರೆಸ್ಪಾನ್ಸ್ ಈಸಿ ಆಗಿರತ್ತೆ. ಸೊ ಒಂದ್ಸರಿ ಕಚ್ಚಿದವ್ರಿಗೆ ಏನು ಅನ್ಸಲ್ರಿ, ಲೈಕ್ ರಿಪೀಟೆಡ್ಲಿ ಆದಾಗ ಅದಕ್ಕೆ ಆಂಟಿಬಾಡೀಸ್ ತಂತಾನೆ ಡೆವಲಪ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಈಸಿಯಾಗಿ ಆಗ್ತದ್ರಿ ಅವ್ರಿಗೆ. ಹಲೋ ಹಲೋ ಹೇಳಿ. ಇದು ಒಂದೊಂದರ ದೊಡ್ಡ ಚೋಳ ಇರ್ತಲ್ಲ, ಹಾವಿನ ಹಾವಿನ ಕೂಡ ಆಡೋ ಚೋಳ ಅಂತಾರೆ, ಹಾವು ಕಡಿದ್ರೆ ಏನಾಗುತ್ತೆ? ಹಾವು ಕಡಿದ್ರೆ ದೊಡ್ಡ ಚೋಳ ಇರುತ್ತಲ್ಲ, ದೊಡ್ಡ ಚೋಳ. ಹಾ ಹೌದ್ರಿ. ಈಗ ಅದನ್ನ ಲೈಕ್ ರೀ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅನ್ನೋದು ಗೊತ್ತಾಗಬೇಕ್ರಿ. ಈಗ ಸಪೋಸ್ ದೊಡ್ಡ ಚೇಳು ಆಗಿತ್ತಂತಂದ್ರೆ ರೀ, ಆ ಊತ ಏನು ಬರ್ತಿರುತ್ತೋ ಅದು ಭಾಳ ಬೇಗವಾಗಿ ಹರಡತ್ರಿ, ಲೈಕ್ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾ ಇರತ್ರಿ. ಆ ಜಾಗದಲ್ಲಿ ನೋವು ಜಾಸ್ತಿ ಆಗೋದು, ಇಲ್ಲ ಅಲ್ಲಿ ನೀರಿನ ಗುಳ್ಳೆ ಫಾರ್ಮ್ ಆಗೋದು, ಇಲ್ಲ ಸಮಟೈಮ್ಸ್ ಬ್ಲೀಡಿಂಗ್ ಆಗೋದು, ಇವೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ್ರಿ. ಸೊ ಅದನ್ನು ನಾವು ನೋಡೋದಕ್ಕೆ ಅದೇ ಥರ ಇರ್ತದ್ರಿ. ಲೈಕ್ ದೊಡ್ಡ ಚೇಳಾಗಿದ್ರೆ ನಿಮಗೆ ಅದ್ರ ಬಾವು ಬರೋದು ಇಲ್ಲ ಕೆಂಪು ಜಾಸ್ತಿ ಆಗೋದು ಬೇಗ ಆಗತ್ತೆ, ಟೈಮ್ ಜಾಸ್ತಿ ತೊಗೊಳ್ಳಲ್ಲ, ಅರ್ಧ ಗಂಟೆಯಲ್ಲಿ 1 ಗಂಟೆಯಲ್ಲೇ ಬೇಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ. ಅದೇ ನೀವು ಚಿಕ್ಕ ಚೇಳು ಇಲ್ಲ ಕಪ್ಪು ಚೇಳಾದರೆ ಅಷ್ಟು ನೀವು ಬೇಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ, ಕೆಂಪು ಚೇಳಾದರೆ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕೆಂಪು ಚೇಳಲ್ಲಿ ಯಾವಾಗ ವಿಷ ಮೈಯಲ್ಲಿ ಅಫೆಕ್ಟ್ ಆಗುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಕಂಡ್ರು 4 ತಾಸು ಆದಮೇಲೆ ಕಾಣಿಸೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಅದಕ್ಕಂತೇಳಿ ಕೆಂಪು ಚೇಳು ಕಚ್ಚಿದಾಗ ಅಡ್ಮಿಟ್ ಮಾಡೋಕೆ ಜಾಸ್ತಿ ಹೇಳ್ತೀವ್ರಿ. ಹಲೋ ಹಲೋ ಹಲೋ ಹೇಳಿ. ಹಲೋ ಹಲೋ ಹೇಳಿ. ಹಲೋ ಕೆಂಪು ಚೋಳಿ ಏನ್ರಿ ಪ್ರಶ್ನೆ ಇನ್ನೊಮ್ಮೆ ಕೇಳಿ, ಸರಿಯಾಗಿ ಕೇಳಿ. ಹಲೋ ಹಲೋ ಹಲೋ ಹೇಳಿ ಹೇಳ್ರಿ. ಹಾವಿಂದು ಅಲ್ರಿ, ಅದೇ ಈಗ ಅವು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ್ರಿ ನಾವು ಅವ್ರಿಗೆ 2 ಥರ ಔಷಧ ರೀ, ಒಂದು ಪ್ರಾಜೋಸಿನ್ ಕೊಡ್ಬೋದು, ಇಲ್ಲೊಂದ್ರೆ ಆ್ಯಂಟಿ ಸ್ಕಾರ್ಪಿಯನ್ ವೀನಮ್ ಅಂತ ಹೇಳ್ತೀವಿ, ಅದನ್ನು ಕೊಡ್ಬೋದು ರೀ. ಬಟ್ ಭಾರತದಲ್ಲಿ ಆ್ಯಂಟಿ ಸ್ಕಾರ್ಪಿಯನ್ ವೀನಮ್ ಅಂತ ಇರ್ತದ್ರಿ, ಆಯಿತಾ? ಆ್ಯಂಟಿ ಸ್ಕಾರ್ಪಿಯನ್ ವೀನಮ್ ಅಂತ ಹೇಳ್ತೀವಿ, ಅದು ಒಂದು ನಾವು ಅದು ತಯಾರು ಮಾಡ್ತಕ್ಕದ್ದು. ಲೈಕ್ ಚೇಳಿನ ವಿಷ ತೆಗೆದು ಕುದುರೆಯಲ್ಲಿ ಕೊಟ್ಬಿಟ್ಟು ಕುದುರೆಯಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ, ಆ ಆ್ಯಂಟಿ ಸ್ನೇಕ್ ಸ್ಕಾರ್ಪಿಯನ್ ವೀನಮ್ ಅಂತೇಳಿ. ಕುದುರೆನೇ ಯಾಕೆ ಬಳಸಿವಿ ಅಂತಂದರೆ ಅದಕ್ಕೆ ಲೈಕ್ ಬಾಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ಒಂದು ಅದು ಬ್ಲಡ್ಡಲ್ಲಿ ಎಂಟ್ರಿ ಆದಾಗ ಅದಕ್ಕೆ ತಡ್ಕೊಳ್ಳೋ ಶಕ್ತಿ, ಅದಕ್ಕೆ ಇಮ್ಯುನಿಟಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಅದನ್ನು ಆರಿಸ್ಕೊಂಡಿರ್ತೀವ್ರಿ. ಸೊ ಅದು ಕುದುರೆಯಲ್ಲಿ ಕೊಟ್ಟಮೇಲೆ ಅದರಿಂದ ನಾವು ಆ್ಯಂಟಿಬಾಡೀಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅದನ್ನು ಕೊಡ್ತೀವ್ರಿ. ಅದು ಕೊಟ್ಟಾಗ ಲೈಕ್ ಜೀವಕ್ಕೇನು ಹಾನಿ ಆಗಲ್ಲ ರೀ. ಬಟ್ ಅದು ಕೊಡಬೇಕಾದ್ರೆ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ, ಆಮೇಲೆ ಆಸ್ಪತ್ರೆಯಲ್ಲಿ ಇದ್ದು ಅದು ಕೊಟ್ಟಮೇಲೂ 24 ತಾಸು ಅಬ್ಸರ್ವ್ ಮಾಡಬೇಕಾಗ್ತದೆ ರೀ. ಹಲೋ ಹಲೋ ಡಾಕ್ಟರ್ ನಮಸ್ಕಾರ, ಅನಂತ ಸಾಗರ್ ಅಂತ ಹೇಳಿ ಮಾತಾಡಿ ಕರ್ತೀನಿ. 75 years old ಬ್ಲೈಂಡ್ ಇದ್ದೀನಿ. ಹೇಳಿ ಸರ್. ಇಮಿಡಿಯೇಟ್ಲಿ ಈಗ ಕೇಳ್ಕೊಡ್ತಾಗ ಗೋಲ್ಡನ್ ಅವ್ರ ಹತ್ರ ಇಮಿಡಿಯೇಟ್ಲಿ ಅವ್ರನ್ನ ICU ಇಟ್ಟು ವೆಂಟಿಲೇಟರ್ಸ್ ಮೇಲೆ ಅವ್ರ ಆಕ್ಸಿಜನ್ ಇಂಜೆಕ್ಷನ್ ಕೊಟ್ಟು ಆಮೇಲೆ ಎಕ್ಟ್ರೋಪಿನ್ ಇಂಜೆಕ್ಷನ್ ಕೊಡ್ಬೋದೇನ್ರಿ? ಯಾಕಂದ್ರೆ ಅದು ಆಂಟಿಡೋಟರ್ ಪಾಯ್ಸನ್ಕ್ಕೆ. ಆಮೇಲೆ ಒಂದ್ ವೇಳೆ ಅವ್ರಿಗೆ ಹಿಮಾಫೇಲಿಯಾ ಇತ್ತಪ್ಪ ಅಂತಂದ್ರೆ ರಕ್ತ ಭಾಳ ಹೋಗ್ತಂದ್ರೆ ಫ್ಯಾಕ್ಟರ್ 8 ಅಥವಾ ಫ್ಯಾಕ್ಟರ್ ಏನ್ ಇವು ಪ್ರೋಟೀನ್ ಇಂಜೆಕ್ಷನ್ ಕೊಡ್ಬೋದು ಡಾಕ್ಟರ್? ಅಲ್ರಿ, ಈಗ ಅವ್ರ ಮುಂಚೆ ಲಕ್ಷಣಗಳೇನದವ್ರಿ ಅವನ್ನೆಲ್ಲ ಕಂಟಿನ್ಯೂ ಮಾಡ್ಬೋದ್ರಿ. ಬಟ್ ಅವ್ರಿಗೆ ಏನೇ ಇದ್ರೂ ಆ ಟ್ರೀಟ್ಮೆಂಟ್ ಜೊತೆಗೆ ಇದು ಕೊಡೋದ್ರಲ್ಲಿ ಯಾವುದು ಹಾನಿಕಾರಕ ಇಲ್ಲ ರೀ. ಪ್ರಾಜೋಸಿನ್ ಕೊಡೋದ್ರಿಂದ ಯಾವುದೂ ಪ್ರಾಬ್ಲಮ್ ಆಗಲ್ಲ. ನೀವೇನು ಈ ಫ್ಯಾಕ್ಟರಿ 8 ಅವೆಲ್ಲ ಕೊಡೋದ್ರಿಂದ ಅದಕ್ಕೆ ಅಡ್ವರ್ಸ್ ಎಫೆಕ್ಟ್ ಅಂತೂ ಏನೂ ಆಗೋಲ್ಲ ರೀ. ಬ್ಲೀಡಿಂಗ್ ಜಾಸ್ತಿ ಏನೂ ಆಗಲ್ರಿ ಚೇಳು ಕಡಿತದಲ್ಲಿ. ನೀವು ಅದೇನು ಹಿಮೋಫೀಲಿಯಾ ಇದೆ ಅದ್ರ ಟ್ರೀಟ್ಮೆಂಟ್ ಜೊತೆಗೆ ಇದು ಕೊಡೋದ್ರಲ್ಲಿ ಏನೂ ಹಾನಿ ಇಲ್ಲ ರೀ. ಅದರಿಂದ ಏನೂ ತೊಂದರೆಯೂ ಆಗಲ್ಲ ರೀ. ಹಲೋ ಹಲೋ ಹೇಳಿ ಮೇಡಮ್. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ರೇಡಿಯೋ ದೂರ ಇಡಿ ಸಾಹೇಬ್ರೆ, ಸ್ವಲ್ಪ ರೇಡಿಯೋ ದೂರ ಇಡಿ, ನಿಮ್ಗೆ ಗೊತ್ತಿದೆಯಲ್ಲ. ಸರಿ, ಒಂದ್ ನಿಮಿಷ. ಹಲೋ. ಹಾ, ಮಾತಾಡಿ. ನಿಮ್ ಕೇಳಿ, ಪ್ರಶ್ನೆ ಕೇಳಿ, ಕೇಳ್ತಾ ಇದೆ ನೀವು ಮಾತಾಡೋದು. ಡಾಕ್ಟರ್, ಈಗ ಚೇಳು ಕಡ್ದಾಗ ಈಗ ಜಮೀನ್ ಈಗ ರೈತರು ಎಲ್ಲೋ ಹೊಲದಾಗ ಚೇಳು ಕಡಿದ್ರೆ ಫಸ್ಟ್ ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕು ಸರ್? ಪ್ರಥಮ ಚಿಕಿತ್ಸೆ ಮಾಡೋದೇನಿಲ್ರಿ. ಫಸ್ಟ್ ಆ ಭಾಗ ಏನು ಇನ್ವಾಲ್ವ್ ಆಗಿರುತ್ತಲ್ರಿ ಅದನ್ನು ತೊಳಿಬೇಕ್ರಿ ನೀಟಾಗಿ. ಅದನ್ನು ತೊಳೆದ್ಬಿಟ್ಟು ಅದು ನೋವು ಜಾಸ್ತಿ ಇರುತ್ತೆ. ನೋವು ಜಾಸ್ತಿ ಇರೋದ್ರಿಂದ ಅದಕ್ಕೆ ನೀವು ಮಾತ್ರೆ ಏನಾದರೂ ಕೊಡಬೇಕಾಗ್ತದೆ, ಲೈಕ್ ಪ್ಯಾರಾಸ್ಟಮಾಲು, ಬ್ರೂಫೆನೋ ಅಂಥವು ಏನು ಸಿಕ್ಕರೂ ಅದು ಕೊಡಬೇಕಾಗ್ತದೆ. ಆಮೇಲೆ ಅಲ್ಲಿ ಸ್ವಲ್ಪ ತಣ್ಣೀರ್ ಬಟ್ಟೆನ ಹಚ್ಚಬೇಕಾಗ್ತದೆ ಸ್ವಲ್ಪ, ಯಾಕಂದರೆ ಬಾವು ಜಾಸ್ತಿ ಆಗ್ತಾ ಹೋಗ್ತದೆ ಟೈಮ್, ಕ್ರಮೇಣ ಟೈಮ್ ಆಗ್ತಾ ಆಗ್ತಾ ಆಗ್ತಾ ಇದ್ದಾಗ ಬಾವು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ತಣ್ಣೀರ್ ಬಟ್ಟೆಯಿಂದ ಒತ್ತೋದಾಗಲಿ, ಆ ಭಾಗನ ಜಾಸ್ತಿ ಅಲಾಡಿಸದೆ ಇರೋದು, ಅಂದರೆ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋದು, ಈ ಥರ ಮಾಡಬೇಕ್ರಿ. ಏನೇ ಅದರದ್ದು ವಿಷ ಮೈಯಲ್ಲಿ ಹತ್ತದ ಮೇಲೆ ಅರ್ಧ ಗಂಟೆಯಿಂದ 4 hours ಅದ್ರ ಸಿಂಪ್ಟಮ್ಸ್ ಕಾಣ್ತವ್ರಿ, ಲೈಕ್ ಹೆಚ್ಚಾಗಿ ಬೆವರು ಬರೋದು, ಎದೆ ಬಿಡಿತ ಜಾಸ್ತಿ ಆಗೋದು, ಈ ತರ ಅವರೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ನೀವು ಆಸ್ಪತ್ರೆಗೆ ಬರಲೇಬೇಕ್ರಿ. ಈಗ ಒಂದು 35 years ನಮ್ಮ ಅಣ್ಣರು ಚೋಳು ಕಡೆ ತೀರ್ಜನ್ರಿ, 35-36 years ಅದಕ್ಕೆ ಹೇಳಿ. ಓಕೆ ರೀ. ಇಲ್ಲ ರೀ, ಅದೇ ಹೇಳ್ತಾ ಇದ್ನಲ್ರಿ, ಆ ಸಿಂಪ್ಟಮ್ಸ್ ಅವ್ರಿಗೆ ಕಾಣಿಸ್ಕೊಂಡಾಗ ಬರಲೇಬೇಕಾಗ್ತದೆ. ಅಲ್ಲ ಸರ, ಈಗ ಆಸ್ಪತ್ರೆ ಒಂದು 4-5 kilometers ಇದ್ದಾಗ ಫಸ್ಟ್ ಏನ್ ಮಾಡ್ಬೇಕು ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕ್ರಿ? ಅಲ್ರಿ, ನೀವು ಮನೇಲಿ ಇದನ್ನಾದ್ರೂ ಮಾಡ್ಬೋದಲ್ರಿ, ಆ ಜಾಗ ತೊಳೆಯೋದು, ತಣ್ಣೀರ್ ಬಟ್ಟೆ ಒತ್ತೋದು ಅದೆಲ್ಲ ಮಾಡ್ಬೋದು. ನೀವು ದಾರಿಲಿ ಹೋಗ್ಬೇಕಾದ್ರೂ ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದು ತಾಸಲ್ಲಿ ಈ ಮಾತ್ರೆ, ಈ ಔಷಧ ಏನಿದೆ ಪ್ರಾಜೋಸಿನ್ ಅನ್ನೋದು ಕೊಡ್ಲಿಕ್ಕೆ ನೋಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಅದು ಗೋಲ್ಡನ್ ಅವರ್ ತರ ಆಗುತ್ತೆ ನಮಗೆ, ಅದು ಕೊಟ್ಟಾಗ ಅದು ವಿಷ ಮೈಯಲ್ಲಿ ಹತ್ತಲ್ಲ, ಅದರಿಂದ ರೆಸ್ಪಾನ್ಸ್ ಎಲ್ಲ ಬಹಳ ಬೇಗ ಇರುತ್ತೆ. ಆ ರೀಸನ್ ಇಂದ ಕೊಡ್ಬೇಕಾಗ್ತದೆ. ಅದಕ್ಕೇನು ಹಾನಿ ಇಲ್ರಿ, ಪ್ರಾಬ್ಲಮ್ ಏನಿಲ್ರಿ. ಏನ್ ಟ್ಯಾಬ್ಲೆಟ್ಸ್ ಅಥವಾ ಏನ್? ಟ್ಯಾಬ್ಲೆಟ್ ಸಿಗ್ತಾವ್ರಿ ಅದಕ್ಕೆ. ಟ್ಯಾಬ್ಲೆಟ್ಸ್? ಹೌದ್ರಿ ಹೌದ್ರಿ. ಸರಿ ಅಲ್ರಿ, ಅವ್ ಯಾವ ಟ್ಯಾಬ್ಲೆಟ್ಸ್ ಹೇಳ್ರಿ ಇಲ್ಲಿ ನಾವು ಬರ್ಕಂತ ಕಡಿ. ಎಸ್ ಎಸ್ ರೀ, ಆಯ್ತ್ರಿ. ಹಲೋ. ಹಲೋ ಮೇಡಮ್, ನಮಸ್ತೆ. ಹಾ ಮೇಡಮ್, ನಾವು ಬೆಳಗಾಂ ಜಿಲ್ಲಾ ಗೋಕ ತಾಲೂಕ್ ಕುಂದರ್ಗಿ ಗ್ರಾಮದಿಂದ ಬಿಯಾಮ ಮುಲ್ಲಾ ಮಾತಾಡಕತ್ತೀರಿ ಮೇಡಮ್. ಹೇಳ್ರಿ, ಪ್ರಶ್ನೆ ಕೇಳಿ. ಆ ಜೋಳ ಕಡಿತಿದ್ರಲ್ಲ ಮೇಡಮ್, ನಮ್ಮ ಊರ್ನಲ್ಲಿ ತಪ್ಪಲದ ಔಷಧಿ ಮಾಡಿ ಇಳಿಸ್ತಾರ್ರಿ, ಅದ ಅದ್ ಮಾಡಬೇಡ ಏನ್ರಿ ಮೇಡಮ್? ಅಂದ್ರೆ ಈಗ ಅದು ನೀವು ಮಾಡಿಸಿದಾಗ ಅದರಿಂದ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತಾವ್ರಿ. ಲೈಕ್ ಬಾವು ಕಮ್ಮಿ ಆಗದೆ ಇರೋದು, ಕಾಲಲ್ಲಿ ನೀರು ತಿಂಕೊಳ್ಳೋದು, ಈ ಥರ ಏನಾರ ಆಗೋ ಚಾನ್ಸಸ್ ಇರ್ತಾವ್ರಿ. ಬಟ್ ಅದು ವಿಷ ಮೈಯಲ್ಲಿ ಹತ್ತಿ ರಕ್ತದಲ್ಲಿ ಸಂಚಲನೆ ಆದಮೇಲೆ ಏನು ಮಾಡ್ಲಿಕ್ಕೆ ಆಗಲ್ರಿ, ಅವೆಲ್ಲ ಮಾಡಿದ್ರು ವ್ಯರ್ಥ ಆಗುತ್ತೆ. ಅಂದರೆ ನಮ್ಮೂರಿನಲ್ಲಿ ಮಾಡ್ತಾರೆ ಅದು. ಅದೇ ರೀ, ಅಂದರೆ ಸ್ಥಳೀಯ ಲಕ್ಷಣಗಳಿದ್ರೆ ಮಾಡ್ಬೋದ್ರಿ, ಸ್ಥಳೀಯ ಲಕ್ಷಣಗಳಿದ್ದಾಗ. ಬಟ್ ಅದು ರಕ್ತದಾಗ ಸಂಚಲನೆ ಆದಮೇಲೆ ನೀವು ಮಾಡಿದ್ರು ಅದೇನು ಯೂಸ್ ಆಗ್ಲಿಕ್ಕಿಲ್ಲ ರೀ. ಒಬ್ಬೊಬ್ರಿಗೆ ಯೂಸ್ ಆಗುತ್ತೆ, ಒಬ್ಬೊಬ್ರಿಗೆ ಯೂಸ್ ಆಗಲ್ಲ. ಇನ್ ಕೇಸ್ ಅದೇನಾದರೂ 4 hours ಆದಮೇಲೆ ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ, ಲೈಕ್ ಬರೀ ನೋವಿದೆ, ಬಾವಿದೆ ಅಷ್ಟೇ ಇದೆ ಅಂದ್ರೆ ಮಾಡಿಸ್ಬೋದ್ರಿ. ಅದಕ್ಕೆ ಮತ್ತೆ ಸರ್, ಬಟ್ಟಿಗೆ ಅದು ಕಡಿದ್ರೆ ಬಟ್ನಲ್ಲಿ ಇಂಜೆಕ್ಷನ್ ಮಾಡ್ತಾರಲ್ಲ ಸರ್, ಅದ ಹೆಂಗ್ರಿ? ಅದು ಮಾಡಿಸ್ಬೋದ್ರಿ. ಅದು ಅಂದ್ರೆ ಆ ಬಟ್ನಲ್ಲಿ ಇಂಜೆಕ್ಷನ್ ಮಾಡೋದು ಅವ್ರಿಗೆ ನೋವು ಇರೋದ್ರಿ, ನೋವು ಕಮ್ಮಿ ಮಾಡ್ಲಿಕ್ಕೆ ಆ ಇಂಜೆಕ್ಷನ್ ಕೊಡ್ತೀವ್ರಿ. ಅದೇ ರೀ, ಇಲ್ಲಾಂದ್ರೆ ಅದು ನೋವು ತಡಿಯಕ್ ಆಗಲ್ಲ, ಅದು ಬಹಳ ತೀವ್ರವಾಗಿ ನೋವು ಇರ್ತದೆ. ಆ ರೀಸನಿಂದ ಆ ಬಟ್ಟೆ ಅದು ಎಲ್ಲಿ ಕಚ್ಚಿರುತ್ತೋ ಅಲ್ಲೇ ಇಂಜೆಕ್ಷನ್ ಕೊಡ್ತೀವ್ರಿ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳ್ರಿ. ನಾ ರಮೇಶ್ ಶರ್ಣಾರ್ ಮಾತಾಡ್ತೀನಿ ಮೇಡಮ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿಂದ. ಓಕೆ, ಪ್ರಶ್ನೆ ಕೇಳಿ. ಡಾಕ್ಟರ್ ಸಾಹೇಬ್ರ ನಮಸ್ಕಾರ. ನಮಸ್ಕಾರ. ಈ ಜರಿ ಅಂತ ಹೇಳಿ ಬಕ್ಕಳ ಕಾಲಿನೂ ಅಡ್ಡಾಡ್ತಾವಲ್ರಿ ಸರ್, ಚೋಳಿನ ಜಾತಿ ಒಳಗ ಬರ್ತೈತೇನ್ರಿ ಸರ್? ಅಂದ್ರೆ ಅದನ್ನ ನಾವು ನಾರ್ಮಲಿ ಸೆಂಟಿಪೀಡ್ ಅಂತ ಹೇಳ್ತೀವ್ರಿ. ಬಟ್ ಅದರಿಂದ ಅದರಿಂದ ಬರೋ ವಿಷ ಏನಿರುತ್ತಲ್ರಿ, ಅದು ಮೈಯಲ್ಲಿ ಹರಡಿ ಜೀವಕ್ಕೆ ತೊಂದರೆ ಆಗಿ ಏನೂ ಆಗಲ್ರಿ. ಅದರಿಂದ ಅದು ಕಚ್ಚಿದಾಗ ಬರೋದೇನಾದ್ರಿ ಅಂದರೆ ಸ್ಥಳೀಯ ಲಕ್ಷಣಗಳು ಮಾತ್ರ, ಲೈಕ್ ಬಾವು ಬರೋದಾಗಲಿ, ಆ ಕಚ್ಚಿದ ಜಾಗದಾಗ ನೋವು ಬರೋದಾಗಲಿ, ಊತ ಬರೋದಾಗಲಿ, ಕೆಂಪಾಗೋದು ಇಷ್ಟೇ ಆಗತ್ತೆ ರೀ. ಅದರಿಂದ ಪೂರ್ತಿ ರಕ್ತ ಸಂಚಲನ ಹರಡಿ ಜೀವಕ್ಕೆ ತೊಂದರೆ ಆಗೋದು ಇದೆಲ್ಲ ಆಗ್ಲಿಕ್ಕಿಲ್ರಿ. ಇಲ್ಲಿ ಹಳ್ಳಿ ಒಳಗ್ರಿ ಚೋಳ ಕಡದ ಇದು ಜರಿ ಕಡದ್ರ ಮೂರ್ ದಿವಸ ತಿಪ್ಪೆ ಕುಂದಿರ್ಬೇಕಂತ ಹೇಳಿ ಕುಂದಿರ್ತಾರಿ. ತಿಪ್ಪೆ ಕೂತಾಗ ಮತ್ತ ಹಾವನು ಕಡಿಬಹುದ್ರಿ ಸರ್? ಆಗ್ಬೋದ್ರಿ, ಅದು ಆಗ್ಬೋದ್ರಿ. ಹಿಂಗ ಹಳ್ಳ್ಯಾಗ ಮೂಢ ನಂಬಿಕೆ ಅದಾವಲ್ರಿ ಸರ್, ಅದಕ್ಕಾಗಿ ಈ ಪ್ರಶ್ನೆ ಕೇಳಿದ್ರಿ. ಗೊತ್ತಾಯ್ತ್ರಿ, ಅದೇ ಸೆಂಟಿಪೀಡ್ ಅದೇನಾಗಲ್ರಿ ಅಷ್ಟ. ಅದ್ರಿಂದ ಏನು ತೊಂದ್ರೆನೇ ಇಲ್ಲ, ತೋರಿಸ್ಲಿ ತೋರಿಸ್ಗೊಲ್ಲಾರ ಬಿಡ್ಲಿ, ಯಾರು ತಿಪ್ಪೆಗಂತ್ರು ಕುಂದಿರ್ಬಾರ್ದಲ್ರಿ ಸರ್? ಹೌದ್ರಿ. ಹಾ ನಮಸ್ಕಾರ ಸರ್. ನಮಸ್ಕಾರ. ಹಲೋ ಹಲೋ, ನೀವು ನೀವು ಯಾ? ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಹೇಳಿ. ನಾವ್ ಬೈಲಹೊಂಗ ತಾಲೂಕ್ ಅಂಪರಿಂದ ಮಲ್ಲಪ್ಪ ಸೋಳಂಕಿ ಅಂತ್ರಿ. ಈ ಚೋಳ ಕಡದಿಂದ ಎಷ್ಟ್ ಗಂಟೆದೊಳಗ ದವಾಖಾನೆ ಹೋಗ್ಬೇಕ್ರಿ ನೀವು? ಅಂದ್ರೆ ಒಂದ್ ತಾಸಿನ ಒಳಗಡೆ ಹೋದ್ರೆ ಬಹಳ ಉಪಕಾರ ಆಗ್ತದ್ರಿ. ಅಂದ್ರೆ ನಾವು ಕೊಡೋ ಮೆಡಿಕೇಶನ್ಸ್ ಇಂದ ಲೈಕ್ ವಿಷ ಮೈಯೆಲ್ಲ ಹರಡ್ಲಿಕ್ಕಿಲ್ಲ ರೀ. ಸೊ ಆ ವಿಷ ಹರಡ್ಲಾರ್ದಾಗ ಹೃದಯದ ಮೇಲೆ ಪ್ರಭಾವ ಇಲ್ಲ, ಶ್ವಾಸಕೋಶದ ಮೇಲೆ ಪ್ರಭಾವ, ನರವ್ಯೂಹದ ಮೇಲೆ ಪ್ರಭಾವ ಆಗಲ್ಲ ರೀ. ಸೊ ಆ ರೀಸನಿಂದ ನೀವು ಆಸ್ಪತ್ರೆಗೆ ಬಂದಾಗ ಅದು ಲೈಕ್ ಒಂದು ತಾಸು ಒಳಗಡೆ ಬಂದರೆ ಭಾಳ ಒಳ್ಳೇದಾಗತ್ತೆ, ಅದಕ್ಕೆ ಬೇಕಾಗಿದ್ದ ಮೆಡಿಕೇಶನ್ ಕೊಡೋಕ್ಕಾಗ್ತದ್ರಿ. ಹಳ್ಳಿ ಒಳಗೆ ಈ ಗೌಟಿ ಅದು ಏನಾರ ಮಾಡ್ತಾರೆ, ಅದನ್ನು ಮಾಡಬೇಕು ಮಾಡಬಾರ್ದು? ಅಂದರೆ ಗೌಟಿ ಅದ್ರ ಅಂದರೆ ಅದರಿಂದ ಅಡ್ಡಪರಿಣಾಮಗಳೇ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಅಂದರೆ ನೀವು ಅದು ಬರೀ ಸ್ಥಳೀಯ ಲಕ್ಷಣಗಳಿದ್ರೆ ಏನೂ ಆಗಲ್ಲ, ಅದಕ್ಕೆ ಮಾಡಬೇಕು ಅನ್ನೋದು ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲರಿ ಅಷ್ಟೊಂದು. ಬಟ್ ಇದು ನಾವೇನು ಟ್ರೀಟ್ಮೆಂಟ್ ಕೊಡ್ತೀವಲ್ರಿ ಅದರದ್ದು ಸ್ಟಡೀಸ್ ಇದಾವೆ, ಅದರಿಂದ ಪ್ರೂವನ್ ಬೆನಿಫಿಟ್ಸ್ ಅದರಿ, ಆಸ್ಪತ್ರೆಯಲ್ಲಿ ನೋಡ್ಲಿಕ್ಕೆ ಆಗುತ್ತೆ. ಅದರಿಂದ ಅಡ್ವರ್ಸ್ ಎಫೆಕ್ಟ್ ಆದರೂ ಏನಾದರೂ ಮಾಡೋಕ್ಕೆ ಆ ಟೈಮಲ್ಲಿ ಆಗುತ್ತೆ ನಮಗೆ. ಬಟ್ ಗೌಟಿ ಔಷಧಿ ಅಷ್ಟೇ ಇದಿಲ್ಲಲ್ರಿ. ಚೇಳು ಕಡಿದಾಗ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಹೋಗಿ ಭೇಟಿ ಆದರೆ ವೈದ್ಯರು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಮಸ್ಕಾರ. ಹಲೋ ಹಲೋ ಹಲೋ ಹೇಳಿ. ಹಲೋ ಮಾತಾಡಿ. ನಾವು ಬದಾಮಿಂದ ಭೀಮಪ್ಪ ಅಂತ ಹೇಳಿ. ಕೇಳಿ ಭೀಮಪ್ಪ ಅವರೇ, ಅದು ಜೋಳ ಕಳೆದ ತಕ್ಷಣ ಮೈಗೆ ತಂಪು ಇರ್ತೈತಲ್ರಿ, ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಬೇಕು? ಇಲ್ರಿ, ಅದು ಆ ಟೈಮಲ್ಲಿ ಕಚ್ಚಿದ ತಕ್ಷಣ ಆಗುವ ನಾರ್ಮಲ್ ರೆಸ್ಪಾನ್ಸ್ ರೀ. ಅದು ಬಾಡಿ ಆ ವಿಷಕ್ಕೆ ರೆಸ್ಪಾನ್ಸ್ ಮಾಡಲಿಕ್ಕೆ ಅವೆಲ್ಲ ಚೇಂಜಸ್ ಆಗೋದು ಮಂಚ್ನಲ್ರಿ. ಅದು ಸಾಮಾನ್ಯ ಎಲ್ರಿಗೂ ಆಗ್ತದ್ರಿ. ಅದಕ್ಕೆ ನೀವೇನು ಮಾಡೋದು ಅವಶ್ಯಕತೆನೇ ಇರಲ್ರಿ. ಸ್ವಲ್ಪ ಕಾಮ್ ಆಗಿ ಗಾಬರಿ ಆಗದೆ ರಿಲ್ಯಾಕ್ಸ್ ಆಗಿ ಕೂಡೋದೇ ಅದಕ್ಕೆ ಸಾಕಾಗ್ತದ್ರಿ. ಅದ್ರ ಸಿಂಪ್ಟಮ್ಸ್ ಏನಾರ ಸ್ಟಾರ್ಟ್ ಆಯಿತು, ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಉಸಿರಾಡಕ್ಕೆ ಇರುಪಿರು ಬಂತು, ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಬರ್ಬೇಕಾಗ್ತದ್ರಿ. ಹಲೋ ನಮಸ್ತೆ. ಕೇಳ್ರಿ ಹಿರೇಮಠ ಅವ್ರೆ, ಪ್ರಶ್ನೆ ಕೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ. ಇದು ಏನಂದ್ರೆ ರೀ, ನಮ್ಮ ಹುಡುಗನಿಗೆ 10 ವರ್ಷ ವಯಸ್ಸು ರೀ. ಅವು ಹಲ್ಲೆಲ್ಲ ಒಂದ್ ಎರಡಕ್ಕೆ ಮೂರ್ ಹಲ್ಲು ವಕ್ರವಾಗಿ ಇದಾವ್ರಿ. ಅವನ್ನ ನಾವು ಯಾವ ವಯಸ್ಸಿನಲ್ಲಿ ಅಣ್ಣವ್ರೆ, ಇವತ್ತಿನ ವಿಷಯ ಚೇಳು ಕಡಿತ. ಚೇಳು ಕಡಿತಕ್ಕೆ ಸಂಬಂಧಪಟ್ಟಂಗ ಎಸ್ ಟಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲ ಇಲ್ಲ, ಚೇಳು ಕಡಿತ, ಚೇಳು ಕಡಿತ. ಅದ್ರ ಕುರಿತಂಗ ಅನೇಕ ಪ್ರಶ್ನೆಗಳನ್ನ ನಮ್ಮ ಕೇಳುಗರು ಕೇಳಿದ್ರು. ಕೇಳುಗರೆ, ಚೇಳು ಕಡಿತ ಈ ವಿಷಯ ಕುರಿತಂಗ ಡಾಕ್ಟರ್ ಹನ್ಮೇಶ್ ಎಚ್ ವಿ ಅವರು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು. ಇವರು ವಾರದ ಎಲ್ಲ ದಿನಗಳು ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 0836-2477-063. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಗಳನ್ನು ಬರ್ಕೊಡ್ರಿ. 0836 STD ಸಂಖ್ಯೆ ಇದು. 2477-777 ಅಥವಾ 232-1000 ಅಥವಾ 718-7000. ಈ ವಾರದ ಪ್ರಶ್ನೆಯನ್ನು ಬರೆದುಕೊಳ್ಳ್ರಿ. ಚೇಳು ಕಡಿತಕ್ಕೆ ಪ್ರಾಣ ಉಳಿಸಲು ಉಪಯೋಗಿಸುವ ಪ್ರಧಾನ ಔಷಧ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಚೇಳು ಕಡಿತಕ್ಕೆ ಪ್ರಾಣ ಉಳಿಸಲು ಉಪಯೋಗಿಸುವ ಪ್ರಧಾನ ಔಷಧ ಯಾವುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. 2025 ನವೆಂಬರ್ 25 ಕೇಳಿದ ಪ್ರಶ್ನೆ, ಅಸ್ಥಿ ಗರಿಷ್ಠ ಸಾಂದ್ರತೆ ಹೆಚ್ಚಿಸುವ ವಿಧಾನಗಳು ಯಾವುವು? ಸರಿಯಾದ ಉತ್ತರ, ಸಮತೋಲನ ಆಹಾರ ಸ್ವೀಕರಿಸುವುದು, ಮದ್ಯ ಹಾಗೂ ಧೂಮಪಾನ ನಿಲ್ಲಿಸುವುದು, ಸ್ಟೀರಾಯ್ಡ್ ಮದ್ದುಗಳ ಬಳಕೆ ಕಡಿಮೆಗೊಳಿಸುವುದು, ನಿಯಮಿತ ವ್ಯಾಯಾಮ ಮಾಡುವುದು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು